ಏನ್ ಹೇಳಿ ಸಾಕಾಯ್ತು. ಏನಾಯ್ತು? ಹೊಸ ಫೀಡ್ಬ್ಯಾಕ್ ಬೇಕಿತ್ತು. ಮೊದ್ಲು ಕ್ಯಾಪ್ಟನ್ ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು. ಕರೆಕ್ಟ್. ಹಾಗೆ ಮೊದ್ಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ನಲ್ಲಿ ದೂರು ನೀಡಿ. ಅದಕ್ಕೆ ಮೊದ್ಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಂಕ್. RBI ಹೇಳುತ್ತೆ ಮೊದ್ಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಆಕಾಶವಾಣಿ ಕಾರವಾರ, ಯಕ್ಷಗಾನದ ಹಾಡುಗಳು. ಯಕ್ಷಗಾನದ ವಿವಿಧ ಪ್ರಸಂಗದಿಂದ ಆಯ್ದ ಹಾಡುಗಳು. ಭಾಗವತರು ರಾಮ ಸಾಲ್ಯಾನ್ ಮಂಗಲ್ಪಾಡಿ, ಚುಂಡೆ ಕೃಷ್ಣ ಮಂಗಲ್ಪಾಡಿ, ಮದ್ದಳೆ ಜಗದೀಶ್ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜಿತೊಟ್ಟಿ. ಮೊದಲಿಗೆ ವಿಘ್ನ ನಿವಾರಕನಾದ ವಿಘ್ನೇಶ್ವರನ ಸ್ತುತಿ. ಗಜಮುಖ ಪಾದವ ನೆನವೆ ಗಜಮುಖ ನಾರಿಣ ಪಾದವನೆನೆವೆ ನಿಜವಾಗಿ ಕರುಣಿಸೋ ವರಗಣ ಪ್ರಭುವೇ, ನಿಜವಾಗಿ ಕರುಣಿಸೋ ವರಗಣ ಪ್ರಭುವೇ. ಮೂಷಿಕವಾಗನ ಮೋದಕ ಹಸ್ತ, ಮೂಷಿಕವಾಗನ ಮೋದಕ ಹಸ್ತ, ಪಾಶಾಂಕುಶಧರ ಕಮಲ ಪ್ರಶಸ್ತ, ಗಜಮುಖ ನಾನಿನ ಪಾದವ ನೆನವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಗಜಮುಖ ಆ ಇದೀಗ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳು. ಆರಂಭದಲ್ಲಿ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ತ್ರಿಮೂರ್ತಿಗಳು ಆವಿರ್ಭವಿಸಿ ಆದಿಮಾಯೆಯನ್ನು ಸ್ತುತಿಸುವ ಸಂದರ್ಭ. ಜಯತು ಜಯತು ಆದಿಮಾಯೆ, ಜಯತು ಜಯತು ಆದಿಮಾಯೆ, ಆದಿಮಾಯೆ ಆಗಾಗ ಭಯ ನಿವಾರಿಣಿಯೇ ನೀ ಕರುಣಾಧಿಕಾಯೇ, ಸರ್ವ ಭಯ ನಿವಾರಿಣಿಯೇ ನೀ ಕರುಣಾಧಿಕಾಯೇ, ಆದಿಮಾಯೇ ದಯ ಸಾಗರೆಯೇ ಭಕ್ತಿಯಿಂದ, ದಯ ಸಾಗರೆಯೇ ಭಕ್ತಿಯುತ ಪರ ದಯವ ಮರೆಗೊಂಡೆವು ಅತಿ ಮುದದಿಂದ, ಪಾದ ದ್ವಯವ ಮರೆಗೊಂಡೆವು ಅತಿ ಮುದದಿಂದ. ಜಯತೋ ಜಯತು ಆದಿಮಾಯೆ ಸರ್ವಭಯ ನಿವಾರಿಣಿಯನಿ ಕರುಣದಿ ಗಾಯೆ ಜನನಿ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ಮೃಗಬೇಟೆಯಾಡಿ ಆಯಾಸಗೊಂಡು ತನುಶಮವನ್ನು ಇಳಿಸಲೋಸುಗ ವಿಶ್ರಾಂತಿ ಪಡೆಯುವಂತಹ ಸಂದರ್ಭ. ಕಳರು ಮೃಗ ಮಾಂಸವನ್ನು ಮೆಲುತ್ತಲೆ ಕಳರು ಮೃಗ ಮಾಂಸವನು ಮೆಲುತ್ತಲೆ ಕಳರು ಮೃಗ ಮಾಂಸವನು ಮೆಲುತ್ತಲೆ ಅಲರಿಗೊಡ್ಡುತ್ತ ತನು ಶಮವನು ಅಲರಿಗೊಡ್ಡುತ್ತ ತನು ಶಮವನು ಕಳೆವೆಲ್ದೆನುತಾಗ ಮರಳು ಕದಂಬ ವನದೆಡೆಗೆ ಬರಲು ಕದಂಬವನದೆಡೆಗೆ ತಳುವದ ಸಮಯದಲ್ಲಿ ಕೇಳಿಸೆ ತಳುವದ ಸಮಯದಲ್ಲಿ ಕೇಳಿಸೆ ನಲವಿನಿಂದುಯ್ಯಾಲೆಯಲಿ ಕುಳಿತು ನಲವಿನಿಂದುಯ್ಯಾಲೆಯಲಿ ಕುಳಿತು ದೇವಿಯು ಪಾಡುದಿಗ ಗಾಯನವ ಆಲಿಸುತ್ತಾಗ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಚಂಡಮುಂಡರು ತುಂಗನಗಿರಿಯಲ್ಲಿ ಶ್ರೀದೇವಿಯನ್ನು ಕಂಡು ಅಚ್ಚರಿಗೊಂಡು ಆಕೆಯನ್ನು ಯಾರೆಂದು ತಿಳಿಯದೆ ಪರಸ್ಪರ ವರ್ಣಿಸುವಂತಹ ಸಂದರ್ಭ. ವೀಣೆಯ ಪಿಡಿದಿರ್ಪ ವಾಣಿಯೀ ತರದಲ್ಲಿ ವೀಣೆಯ ಪಿಡಿದಿರ್ಪ ವಾಣಿ ಪರಿಯಲ್ಲಿ ವೀಣೆಯ ಪಿಡಿದಿರ್ಪ ವಾಣಿಯ ಪರಿಯಲ್ಲಿ ಗಾಗಿ ಬಂದು ಕಾನನ ದೆಡೆಗಾಗಿ ಬಂದು ಸಾನುರಾಗದುಳಿಂದು ಗಾನ ಪಾಡುವಳು ಸಾನುರಾಗದುಳಿಂದು ಗಾನ ಪಾಡುವಳು ತಿಳಿಯದಾಗಿವುದು ಸಾನುರಗದೊಳಿದು ಗನಪಡುವಳು ಇದೇನೆಂದು ತಿಳಿಯದಾಗಿವುದು ವೀಣೆಯ ಹಿಡಿದಿರ್ಪ ವಾಣಿಯ ಬರೆಯಲ್ಲಿ ಕಾರಣದೆಗಾಗಿ ಬಂದು ಮುಂದೆ ಶರಸೇತು ಬಂಧನ ಪ್ರಸಂಗದಿಂದ ಆಯ್ದ ಹಾಡು ಅರ್ಜುನನು ಹನುಮಂತನೊಡನೆ ಪಂಥದಲ್ಲಿ ಸೋತು ದುಃಖಿಸುವಂತಹ ಸಂದರ್ಭ. ಅಕ್ಕಟಕ್ಕಟ ಯಾತಕಿವನಲ್ಲಿ ಅಕ್ಕಟಕ್ಕಟ ಯಾತಕಿವನಲ್ಲಿ ಸೊಕ್ಕಿ ಪಂಥವ ಗೈದನಿಲ್ಲದಿಲ್ಲಿ ಕಟಕಟ ಏದಕಿವನಲಿ ಸೊಕ್ಕಿ ಪಂಥವ ಗೈದೆ ನಿಲ್ದಿ ಮಕ್ಕಳಾಟಿಗೆ ಮುಂದುವರಿದುದೇ ಮಕ್ಕಳಾಟಿಗೆ ಮುಂದುವರಿದುದೇ ಹಕ್ಕಿದೇರಲ ದಯವು ಮಾಡುದೇ ಹಕ್ಕಿದೇರಲ ದಯವು ಮಾಡುದೇ ಸಾಕು ತನ್ನಯ ಬಾವೆಗಿ ಪರಿ ಸಾಕು ತನ್ನಯ ಬಾವೆಗಿ ಪರಿ ಅಗ್ನಿಯೊಳುತನು ನೋಕಿ ಕಲವೆಂದು ಅಗ್ನಿಯೊಳುತನು ಲೋಕ ನೋಡಲಿ ಎರುತ ನಿಲ್ಲುವು ಅಕಟ ಸುದರ್ಶನ ವಿಜಯ ಪ್ರಸಂಗದಲ್ಲಿ ಓಲಗದಲ್ಲಿರುವಂತಹ ವಿಷ್ಣು ಮತ್ತು ಲಕ್ಷ್ಮಿ ಪರಸ್ಪರ ಮಾತನಾಡುತ್ತಿರುವಾಗ ಲಕ್ಷ್ಮೀದೇವಿ ಶ್ರೀಹರಿಯ ಲೀಲಾವಿಲಾಸವನ್ನು ವರ್ಣಿಸುತ್ತಿರುವುದು ಏನ ಬಣ್ಣಿಪೆ ಪತಿಯೇ ಬಣ್ಣಿಪೆ ಪತಿಯೇ ಏನ ಬಣ್ಣಿಪೆ ಪತಿಯೇ ಗೈದಧಟನ ಏನ ಬಣ್ಣಿಪೆ ಪತಿಯೇ ಘಟನ ಏನ ಬಣ್ಣಿಪೆ ಪತಿಯೇ ಪತಿಯೇ ಏನೇನುವೆ ಗೀರ್ವಾಣನುತ ಏನೇನುವೆ ಗೀರ್ವಾಣನುತ ತ್ರೈಕ್ಷೋಣಿಯಲಿ ಎನಗಾನೆ ಶಿವನಾನೆ ನಿಮ್ಮಯ ರಾಣಿಯಾಗೀಗ ನಾನೇ ದಂಡಳು ಏನ ಬಣ್ಣಿಪೆ ಪತಿಯೇ ಗೈದ ದಟನ ಏನ ಬಣ್ಣಿಪೆ ಪತಿಯೇ ಗೈದ ದಟನ ಏ ಭಗವತಿ ಕಲ್ಯಾಣ ಪ್ರಸಂಗದ ಒಂದು ಹಾಡು. ಶಮಂತಕಮಣಿಯನ್ನು ಅರಸಿ ಕಾಡಿಗೆ ತೆರಳಿದಂತಹ ಶ್ರೀಕೃಷ್ಣನು ಕರಡಿಯ ಗುಹೆಯಲ್ಲಿ ಜಾಂಬವತಿಯನ್ನು ಕಂಡಾಗ ವರ್ಣಿಸುತ್ತಿರುವುದು ಶರದ ಋತು ಪೂರ್ಣಿಮೆಯೋಳ್. ಶರದ ಋತು ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ ಶರದ ಋತು ಪೂರ್ಣಿಮೆಯೊಳ್ ಉದಯ ಚಂದಿರ ಕಾಂತಿ ಸುರುಚಿರಾನಂದದಿಯೋ ಶೋಭಿಸುದ ವಿಭವದೊಳು ತರುಣಿವೋರ್ವಳೆ ಕುಳಿತು ಬಾಲಕನ ತೊಟ್ಟಿಲವು ಹರುಷದಿಂದಲೇ ತೂಗುತ್ತ ಶರದ ಋತು ಪೂರ್ಣಿಮೆಯೊಳುದಯ ಚಂದಿರ ಕಾಂತಿ ಸುರುಚಿರಾನಂದದೆವು ಶೋಭಿಸುದ ವಿಭವದೊಳು ಅತಿಕಾಯ ಕಾಳಗ ಪ್ರಸಂಗದಲ್ಲಿ ರಾವಣನಿಂದ ಧುರವೀಳ್ಯವನ್ನು ಪಡೆದು ಮಾತೆಯಾದಂತಹ ಧಾನ್ಯ ಮಾಲಿನಿಯ ಆಶೀರ್ವಾದವನ್ನೂ ಪಡೆದು ಲಂಕಾ ರಾಷ್ಟ್ರದ ಪ್ರಜಾಜನರನ್ನು ಉಲ್ಲೇಖಿಸಿ ಅತಿಕಾಯ ಹೇಳುತ್ತಿರುವಂತಹ ಸಂದರ್ಭ. ಬನ್ನಿರ ಈ ಸಂಸಾರ ಶರದಿಯ ದಾಟುವರೆ ಸಂಸಾರ ಶರದಿಯನು ದಾಟುವರು ಬಹಳ ಪದವಿಯನು ಬಯಸುವ ಸುಭಟರು ಬಲ್ಲಿರೈ ಬಹಳ ಪದವಿಯನು ಬಯಸುವ ಸುಭಟರು ಎಲ್ಲೊಡನೆ ನೀವೆನು ಸಕರನಾಗ ಎಲ್ಲೊಡನೆ ಬಲ್ಲಿರೆಲ್ಲು ಸಕರನಾಗ ಬನ್ನಿರೈ ಸಂಸಾರ ಶರದಿಯನು ದಾಟುವರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ನರಕಾಸುರ ಮೋಕ್ಷ ಪ್ರಸಂಗದಲ್ಲಿ ಶ್ರೀಕೃಷ್ಣನು ನರಕಾಸುರನ ವಧೆಗಾಗಿ ತೆರಳುತ್ತಿರುವಾಗ ಸತ್ಯಭಾಮೆ ಬಂದು ತಡೆದು ಈ ರೀತಿ ಹೇಳುತ್ತಾಳೆ. ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ ಎಲ್ಲಿಗೆ ಗಮನ ನಿಲ್ಲೋ ಎನ್ನ ರಮಣ ಎಲ್ಲಿಗೆ ಗಮನ ನಿಲ್ಲ ರಮಣ ನಿಲ್ಲ ರಮಣ ಸದನ ಎನ್ನ ರಮಣ ಎಲ್ಲಿಗೆ ಗಮನ ಯಾರೊಡನೆ ಸದನ ನಾನದನ ತಿಳಿಯದಾದೆ ನಾನದನ ರಾಗ ಎಲ್ಲಿಗೆ ಗಮನ ನಿಲ್ಲಲ್ಲ ರಮಣ ಸೊಲ್ಲಿಸದೆಲ್ಲೋಳೈದುವದೇ ಮುಗದನ ಸೊಲ್ಲಿಸದೆಲ್ಲೋಳೈದುವದೇನು ಹದನ ಎಲ್ಲಿಗೆ ಗಮನ ನಿಲ್ಲನ ರಮಣ ಸೊಲ್ಲಿಸದೆಲ್ಲೋಳೈರುವುದೇನು ಹದನ ರಮಣ ಏನು ಹದನ ಎಲ್ಲಿಗೆ ಗಮನ ಮುಂದೆ ಇದೇ ನರಕಾಸುರ ಪ್ರಸಂಗದಿಂದ ಆಯ್ದಂತಹ ಒಂದು ಹಾಡು. ಸತ್ಯಭಾಮೆ ಕೇಳಿದಂತಹ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರಿಸುವಂತಹ ಸಂದರ್ಭ. ಕೀರವಾಣಿ ಕೇಳಿ ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ಹೊರಟಿಗ ಕಾರಣ ಗುಣಶೀಲೆ ಏ ತೋರಿದ ನಾಮನ ವೈರಿಯು ನನ್ನಲಿ ತೋರಿದ ನಾಮನ ವೈರಿಯು ನನ್ನಲಿ ದಾರುಣಿದ ನಯನ ಭೂರಿ ಮುತಂದ್ರವಾ ಕೀರವಾಣಿ ಕೇಳಿ ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣಶೀಲೆ ಹೊರಟಿಗ ಕಾರಣ ಗುಣಶೀಲೆ ಮುಂದೆ ದೇವಿ ಮಹಾತ್ಮೆ ಪ್ರಸಂಗದ ಒಂದು ಹಾಡು. ಅಸುರ ಕುಲದ ರಾಣಿಯಾದಂತಹ ದಿತಿಯಿಂದ ಅನುಮತಿಯನ್ನು ಪಡೆದಂತಹ ಮಾಲಿನಿ ಕಾಡನ್ನು ಸೇರುತ್ತಾಳೆ. ವಿಧಾತನನ್ನು ತಪಸ್ಸಿಗಾಗಿ ಮೆಚ್ಚಿಸಿಕೊಳ್ಳುವುದಕ್ಕೆ ಹೋಗ್ತಾಳೆ. ಜನನಿಯಾಜ್ಞೆಯಲ್ಲಿ ಮಾಲಿನಿ ಎನ್ನುವಂತಹ ಹಾಡು. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಗೈವೇ ಗರ್ಭನ ತಪವನು ಕೈವೆ ಎನ್ನುತ್ತಲೇ ಹೊರಕಾಗಿ ನಡೆದಳು ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಕೈವೆ ಎನ್ನುತ್ತಲೇ ಹೊರಕಾಗಿ ನಡೆದಳು ಮನದಿ ಯೋಚಿಸಿದಳು ಜನನೀಯ ಜಯಲಿ ಮಾಲಿನಿಯು ವರತನು ಜಾಪೆ ಜಯಲಿ ಕಾಮಿನಿಯೋ ಇದೀಗ ಒಂದೆರಡು ಏರು ಪದ್ಯಗಳು ಬೋರು ತನುಜ ಬಣಿರ ಬಾನು ತನುಜ ಬಣಿರ ಅನುಜ ಬಂದೆ ಏನು ಧೈರ್ಯದಿಂದ ಕರೆದೆ ಪರಾಕ್ರಮ ಏನೋ ಧೈರ್ಯದಿಂದ ಕರೆದೆ ಎಲ್ಲ ಪರಾಕ್ರಮ ಮನೆಯನು ಬಿಡುವುದಕ್ಕೆ ಮನೆಯನು ಬಿಡುವುದಕ್ಕೆ ಮನಸ್ಸು ಕೊನೆಯಲ್ಲಿ ಮಂಗಳ ಪದ್ಯ ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಸ್ವರಣೇ ತೆಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಕರನೊಳು ಪರಸು ಪಾರಿಗೆ ಭೂಷಣನ ಸುಕುಮಾರ ಶಮಗನ ಚಲನ ಗಮನಗೆ ಆರತಿ ಎತ್ತಿದೆ ಆರತಿ ಬೆಳಗಿದೆ ಆರತಿ ಎತ್ತಿದೆ ಕರುಳು ಬಳ್ಳು ಬಲ್ಲ ಕುಲಧಾರಿಗೆ ಔಷಧಿ ಭಕ್ತರ ಮನೆಯೊಳಗೆ ಭಯಭೂಷಣನ ಕುಮಾರ ಯಮಗನ ಶರಣ ಕಲಗೆ ಕಲಮು ಕನವಗೆ ಗಣಪಗೆ ಇದುವರೆಗೆ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ರಾಮಸಾಲ್ಯಾನ್ ಮಂಗಲ್ಪಾಡಿ, ಚೆಂಡೆ ಕೃಷ್ಣ ಮಂಗಲ್ಪಾಡಿ, ಮದ್ದಳೆ ಜಗದೀಶ್ ಮಂಗಲ್ಪಾಡಿ, ಚಕ್ರತಾಳ ಮಹೇಶ್ ಹೇರೂರು, ನಿರೂಪಣೆ ಗೋಪಾಲಕೃಷ್ಣ ಮಾಸ್ತರ್ ಪಂಜುತೊಟ್ಟಿ. ಈಗ ಒಂದೆರಡು ವಾಣಿಜ್ಯ ಪ್ರಕಟಣೆಗಳು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಆರ್ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನ ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಕೃಷಿ ಮಾಹಿತಿ, ಬಂಡೆ ರೋಗ ಮತ್ತು ಕೀಟ ನಿವಾರಣೆ. ತರಕಾರಿ ಬದನೆ ರಾಜ್ಯದ ಮುಖ್ಯವಾದ ಬೆಳೆ. ಈ ಬೆಳೆಯನ್ನು ವರ್ಷಾದ್ಯಂತ ಬೆಳೆಯಬಹುದು. ಇದರಲ್ಲಿ ಹೆಚ್ಚಾಗಿ ಎ ಮತ್ತು ಬಿ ಜೀವಸತ್ವಗಳಿದ್ದು ಈ ತರಕಾರಿಯು ಮಧುಮೇಹ ರೋಗಿಗಳಿಗೆ ಒಳ್ಳೆಯದು. ಬದನೆಯನ್ನ ಎಲ್ಲ ತರಹದ ಮಣ್ಣುಗಳಲ್ಲಿ ಬೆಳೆಸಬಹುದು.